फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। अरे अरे अरे, क्या कर रहा है? इधर इधर इधर, हम बोल रहे हैं तेरे बीजू का। पुतला बोल रहे हैं? पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी। माटी भी तंदुरुस्त और लोग भी। अरे पहली वाली बात कहाँ, पर हम तो सभी डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे हैं, खर्चा कम और उपज की कीमत भी बेहतर पा रहे हैं। सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं। ठीक है भाई, मैं भी आज से जैविक खेती शुरू करूंगा। माटी से प्रेम की परंपरा है परंपरागत खेती। ಬನ್ನಿ ರೈತ ಬಾಂಧವರೇ, ಕೇಳೋಣ ಕೃಷಿ ಅನುಭವ. ಈ ಕುರಿತು ಕೊಪ್ಪಳ ತಾಲೂಕು ಮೈನಳ್ಳಿ ಗ್ರಾಮದ ಶ್ರೀ ಫಕೀರ್ಗೌಡ ಮಾಲಿ ಪಾಟೀಲ್ ಅವರೊಂದಿಗಿನ ಸಂದರ್ಶನವನ್ನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಮೈನಳ್ಳಿ ಗ್ರಾಮದ ರೈತರಾಗಿರ್ತಕ್ಕಂಥ ಫಕೀರ್ಗೌಡ ಮಾಲಿ ಪಾಟೀಲ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರು ತಮ್ಮ ಕೃಷಿಯ ಅನುಭವಗಳನ್ನು ಇವತ್ತು ಹಂಚಿಕೊಳ್ತಿದ್ರೆ, ಅವರನ್ನು ಮಾತನಾಡಿಸೋಣ. ನಮಸ್ಕಾರ ಫಕೀರ್ಗೌಡ. ನಮಸ್ಕಾರ ಮಾಲಿ ಪಾಟೀಲ್ ಅವರೇ. ಈಗ ಬಹಳ ಮುಖ್ಯವಾಗಿ ನೀವು ಕೃಷಿಕರು ಹೌದಲ್ವಾ, ಏನೇನು ಬೆಳಿತೀರಿ ಸರ್? ಶೇಂಗಾ ಬೆಳಿತೀವಿ, ಮೆಕ್ಕೆಜೋಳ ಬೆಳಿತೀವಿ, ಅಲಸಂದಿ ಬೆಳಿತೀವಿ, ಆಮೇಲೆ ಸುರ್ಪಾನ ಬೆಳಿತೀವಿ, ಎಲ್ಲ ಬೆಳಿತೀವಿ. ಎಷ್ಟು ಎಕರೆ ಭೂಮಿ ಇದೆ ಗೌಡ್ರೆ? ಸರ್ ನಮ್ದು ಮಸಾರಿ 5 ಎಕರೆ ಐತ್ರಿ, ಆಮೇಲೆ ಎರಿ 8 ಎಕರೆ ಐತ್ರಿ. ಮಸಾರಿ ಎರೆ ಅಂದ್ರೆ ನಿಮ್ಮೂರಲ್ಲಿ ಎರಡ್ ರೀತಿಯಿಂದ ಮಣ್ಣಿದೆ? ಹೌದು. ಹೆಂಗೆ ಅಂದ್ರೆ, ಒಂದ್ ಸ್ವಲ್ಪ ಎರಿ ಅಂದ್ರೆ ಕಪ್ಪು ಮಣ್ಣು ಆಕತ್ರಿ, ಮಸಾರಿ ಅಂದ್ರೆ ಕೆಂಪು ಆಕತ್ರಿ. ಯಾವ್ದು ಸೂಕ್ತ ನಿಮ್ಗೆ ಕೃಷಿಯಲ್ಲಿ ಹೆಚ್ಚು ಲಾಭದಾಯಕವಾಗಿರ್ತಕ್ಕಂಥ ಬೆಳೆ ಬೆಳೆಯಲಿಕ್ಕೆ? ಮಸಾರಿಯಲ್ಲಿ ಅನುಕೂಲನೋ ಕೆಂಪು ಸರ್? ಎರಿ ಎರೆಯಲ್ಲಿ. ಎರೆ ಭೂಮಿಯಲ್ಲಿ ಏನೇನು ಬೆಳಿತೀರಿ? ಬೆಳೆ ಉಗಡ್ಲಿ ಬೆಳಿತೀವಿ ಸರ್, ಸುರ್ಪಾನ ಬೆಳಿತೀವಿ, ಆಮೇಲೆ ಉಳ್ಳಾಗಡ್ಡಿ ಬೆಳಿತೀವಿ, ಮೆಣಸಿನಗಿಡ ಬೆಳಿತೀವಿ ಸರ್, ಎಲ್ಲ ಬೆಳಿತೀವಿ. ಈರುಳ್ಳಿ? ಈರುಳ್ಳಿನ ಬೆಳಿತೀವಿ ಸರ್. ಈಗ ಬೆಳೆದಿದ್ರ ನೀವು? ಈಗ ಇಲ್ಲ ಸರ್, ಈಗ ಹಾಕಿಲ್ಲ ಸರ್. ಅಂದ್ರೆ ಈ ಕಳೆದ ಸಾಲಿನಲ್ಲಿ ಏನೇನು ಬೆಳೆದ್ರಿ? ಈಗ ಇದನ್ನು ಉಳ್ಳಾಗಡ್ಡಿ ಹಾಕಿ ಸರ್. ಉಳ್ಳಾಗಡ್ಡಿ ಅಷ್ಟೇ? ಉಳ್ಳಾಗಡ್ಡಿ ಈ ಭಾಗದಲ್ಲಿ ತುಂಬಾ ರೈತರು ಹೆಚ್ಚು ಬೆಳಿತಾರೆ. ಹೌದು ಸರ್, ಬೆಳಿತಾರೆ. ಅಂದ್ರೆ ಕಾರಣ ಏನು ಅದು? ಅದು ಒಂದ್ ಸ್ವಲ್ಪ ಅದು ಏನ್ ಖರ್ಚು ಕಮ್ಮಿ ಐತೆ ಸರ್ ಉಳ್ಳಾಗಡ್ಡಿ. ಒಂದ್ ಮೂರ್ ಸಲ ಎಣ್ಣೆ ಹೊಡಿಬೇಕ್ರಿ, ಅದಕ್ಕೆಲ್ಲ ಮೇಂಟೆನೆನ್ಸ್ ಮಾಡಿದ್ರೆ ಆ ತರ ಇದು ಬರ್ತೈತೆ ಸರ್. ಎಷ್ಟು ತಿಂಗಳು ಬೆಳೆ ಇದು? ಅದು 3.5 ತಿಂಗಳು ಸರ್. 3.5 ತಿಂಗಳು ಹಿಂಗಾರಿನಲ್ಲಿ ಬೆಳೆಯೋದು ಇದು? ಹಿಂಗಾರಿ ಸರ್. ಹಿಂಗಾರಿಗೆ ಹಾಕೊಳ್ತ? ಹಿಂಗಾರಿ. ಯಾವಾಗ ನಾಟಿ ಮಾಡೋದು ಸೂಕ್ತ ಇದು ಸರ್? ಇದು ದಸರಾ ಮಾಡಿ ಸರ್. ದಸರಾ? ದಸರಾ. ಅಲ್ಲಿಂದ 3 ತಿಂಗಳು? 3 ತಿಂಗಳು ಸರ್. 3 ತಿಂಗಳು ಕೇಳ್ಬೇಕು ಸರ್, ಅದನ್ನೆಲ್ಲ ಮುರಿದು ಮುರಿದು ಎಲ್ಲ ಕಿತ್ ಕಿತ್ ಇಡ್ಬೇಕು ಸರ್, ಗುಂಪಿ ಗುಂಪಿ. ಅದು ಉಳ್ಳಾಗಡ್ಲಿಗೆ ಏನಾದ್ರೂ ಅದರಲ್ಲಿ ತಳಿಗಳಿದಾವ? ತಳಿ ಇಲ್ಲ, ಒಂದೇ ಒಂದೇ ತಳಿ. ಒಂದೇ ತಳಿ ಅಂದ್ರೆ ಈಗ ಉಳ್ಳಾಗಡ್ಲಿ ಬಿತ್ತನೆ ಮಾಡ್ಬೇಕು ಅಂತ ಅನ್ಕೊಂಡು, ಬೀಜ ತರೋದ್ರ ಬಗ್ಗೆ ಯಾವ ಬೀಜ ಸೂಕ್ತ ಅಂತೇಳಿ ನೀವು ನಿರ್ಧಾರ ಮಾಡೋದು ಹೇಗೆ? ಏನ್ ಮಾಡ್ತೀರಿ ನೀವೆಲ್ಲ? ಬೀಜ ಸರ್ ಹೊರಗಡೆ ತರ್ತೀವಿ ಸರ್. ಎಲ್ಲಿ ತರ್ತೀರಾ ನೀವು? ಸರ್ಕಾರದಲ್ಲಿ ಕೃಷಿ ಇಲಾಖೆಯಲ್ಲಿ ಕೊಡ್ತಾರಾ? ಕೃಷಿ ಇಲಾಖೆ. ಕೃಷಿ ಇಲಾಖೆಲೇ ಕೊಡ್ತಾರೆ? ಹೌದು ಸರ್. ಏನು ಬೆಲೆ ಇರುತ್ತೆ ಅಲ್ಲಿ? ಅದು 1000 ಇರ್ತದ್ರಿ, 950 ಇರ್ತದ್ರಿ ಕೆಜಿಗೆ. ಇಲ್ಲ, ಒಂದು 20 ಕೆಜಿ ಅನ್ನ ಇರ್ತದೆ ಸರ್. 20 ಕೆಜಿ ಪಾಕೆಟ್? 20 ಕೆಜಿ. ಅದಕ್ಕೆ 1000 ರೂಪಾಯಿ ಅಂದಾಜು? 1950 ಹಿಂಗೆ ಸರ್ಕಾರದಲ್ಲಿ ಆದ್ರೆ. ಹೌದು ಸರ್ಕಾರ. ಹೊರಗಡೆ ತಗೊಂಡ್ರೆ ಎಲ್ಲ ಸೇಮ್ ಸರ್? ಸೇಮ್ ರೇಟ್. ಸೇಮ್ ರೇಟ್. ಇದಕ್ಕೇನಾದ್ರೂ ಸರ್ಕಾರ ಸಹಾಯಧನ ಪ್ರೋತ್ಸಾಹ ಸಬ್ಸಿಡಿ ಏನಾದ್ರು ಕೊಡ್ತದ? ಈಗ ಸಬ್ಸಿಡಿ ಏನಿಲ್ಲ ಸರ್, ಸಬ್ಸಿಡಿ ಅದೇ. ಉಳ್ಳಾಗಡ್ಡಿಗೆ ಏನು ಸಬ್ಸಿಡಿ ಇಲ್ಲ? ಇಲ್ಲ ಸರ್. ಸರ್ ಈಗ ಬೀಜ ತಂದ ಮೇಲೆ ಬೀಜೋಪಚಾರ ಮಾಡುವಂತ ವಿಧಾನಗಳು ಏನಾದ್ರೂ ಇದಾವ? ಯಾವ ಸರ್? ಬಿತ್ತನೆ ಮಾಡೋದಕ್ಕೆ ಬೀಜಗಳಿಗೆ ಔಷಧಿ ಸಿಂಪರಣೆ ಮಾಡಿ ಅದನ್ನ ಬೀಜೋಪಚಾರ ಮಾಡಿ ಬಿತ್ತಿದ್ರೆ ರೋಗ ರುಜಿನ ನಿಯಂತ್ರಣಕ್ಕೆ ಬರುತ್ತದೆ ಅಂತಕ್ಕಂಥದ್ದು ಬೀಜ ಅದ ಸರ್. ಇದನ್ನ ಕಲಿಸ್ತಾರೆ ಸರ್, ಪುಡಿ ಕಲಿಸ್ತಾರೆ. ಯಾರು ಕೊಡ್ತಾರೆ ಅದನ್ನ? ಗೊಬ್ಬರದಂಗಡಿ ಯಾರು ಕೊಡ್ತಾರೆ ಸರ್? ಕೃಷಿ ಇಲಾಖೆಯಲ್ಲಿ ತಗೊಳ್ತೀರಾ, ಖಾಸಗಿ? ಇಲ್ಲ, ಹೊರಗಡೆನ ತಗೊಂತೀರಿ, ಅಲ್ಲಿನ ತಗಂತೀವಿ ಸರ್. ಎರಡು ಕಡೆ ಸಿಗ್ತಾರೆ ಸರ್. ಅದನ್ನ ಮಿಕ್ಸ್ ಮಾಡ್ತೀರಿ? ಹೇಗೆ ಮಿಕ್ಸ್ ಮಾಡಿ? ಮಿಕ್ಸ್ ಮಾಡಿ ಕಲಿಸಿ ಇಟ್ಟುಬಿಡಕ್ ಸರ್. ಕಲಿಸಿ ಇಡ್ತೀರಿ? ಅದು ಅಂದ್ರೆ ಇದು ಬರಲ್ರಿ, ಹುಳ ಹತ್ತಲ್ ಸರ್. ಹುಳ ಹತ್ತದಿಲ್ಲ? ಹುಳ ಹತ್ತಲ್ರಿ. ಕಲಿಸಿ ಎಷ್ಟು ಸಮಯದೊಳಗೆ? ಒಂದು 2-3 ತಿಂಗಳ ಕಲಿಸಿಡ್ತೀರಿ ಸರ್. ಹೌದು ಸರಿ. ಈಗ ಬಿತ್ತನೆಗೆ ನೀವು ಬಳಸುವ ಯಂತ್ರಗಳು ಅಥವಾ ವಿಧಾನಗಳು ಏನು? ಕೂರಿಗೆ ಸರ್. ಈಗ ಎಲ್ಲ ಮಿಷಿನ್ಗಳು ಬಂದಿದೆ ಅಂದ್ರೆ ಕೂರಿಗೆ ಕಬ್ಬಿಣದ ಇವೆಲ್ಲ ಬಂದಿದೆ? ಟ್ರ್ಯಾಕ್ಟರ್ ಸರ್, ಕೂರಿಗೆಲ್ಲಿದ್ದ ಬಿತ್ತಿಸ್ತಾರೆ ಟ್ರ್ಯಾಕ್ಟರ್. ಟ್ರ್ಯಾಕ್ಟರ್ ನಡುಕಟ್ಟಿನ ಕೂರಿಗೆ ಅಂತಾರೆ, ಅದರಲ್ಲಿ ಹೆಂಗೆ ಆ ತರದ್ದು ಬಳಸ್ತೀರಾ? ಟ್ರ್ಯಾಕ್ಟರ್ ಕೂರಿಗೆ ಇರ್ತೈತಲ್ ಸರ್, ಅದ್ರನ್ನ ಇದು ಅದರಲ್ಲೇ ಬಳಕೆ ಮಾಡಿ ಅದರಲ್ಲೇ ಬಿತ್ತು ಸರ್. ಗೊಬ್ಬರ ಸಾಲಿನ ಸಾಲಿಗೆ ಏನಾದರೂ ಅಂತರಗಳು ಇರಬೇಕಾ? ಇಲ್ಲ ಸರ್, ಕರೆಕ್ಟ್ ಕರೆಕ್ಟ್ ಬರ್ತದೆ ಸರ್. ಎಷ್ಟು ಇರಬೇಕದು ಸಾಲಿನ ಸಾಲ? ಅದು ಒಂದು 4 ಸಾಲು ಇರ್ತದೆ ಸರ್. 4 ಸಾಲು ಇರುತ್ತೆ ಸರಿ. ಒಂದು ಸಾಲಿಂದ ಇನ್ನೊಂದು ಸಾಲಿಗೆ ಗ್ಯಾಪ್ ಎಷ್ಟು ಇರ್ತದೆ ಅಂತ? ಒಂದು ಗ್ಯಾಪ್ ಅಂದ್ರೆ ಸರ್ ಒಂದು 18 ಇಂಚ್ ಅಷ್ಟಂತರ ಇರ್ತದೆ. ಬಿತ್ತನೆ ಮಾಡ್ತೀರಿ? ಬಿತ್ತನೆ ಮಾಡಿ ಎಷ್ಟು ದಿನದಲ್ಲಿ ಅಂದ್ರೆ ಆರಂಭದಲ್ಲಿ ಉಳ್ಳಗಡ್ಲಿಗೆ ಏನಾದ್ರೂ ಸಮಸ್ಯೆಗಳು ಕಾಣಿಸ್ಕೊಳ್ತಾವೆ? ಹೇಗೆ ಈಗ ಕೀಟಬಾಧೆ ಆಗಿರ್ಬೋದು, ರೋಗ ಆಗಿರ್ಬೋದು? ರೋಗ ಕೀಡಿ ಬರ್ತದೆ ಸರ್. ಯಾವಾಗ ಬರ್ತದೆ ಅದು? ಏನೆಲ್ಲ ಬಿತ್ತಿದ್ಮೇಲೆ ಒಂದು 21 ದಿನಕ್ಕ ಚಲವಾಗಿ ಬಿಡ್ತದೆ ಸರ್. ಆಮೇಲೆ ಎಲೆ ಎಲ್ಲ ತಿನ್ನೋದು, ಇದು ತಿನ್ನೋದ್ರಿ, ಹಂಗಾಗಿ ಇದಾಗ. ಅದನ್ನೆಲ್ಲ ಹೇಗೆ ನಿಯಂತ್ರಣ ಮಾಡ್ಕೊಳ್ತೀರಿ ನೀವು? ಏನ್ ಸರ್ ಅದನ್ನ ಕಂಟ್ರೋಲ್ ಮಾಡೋದು ಹೇಗೆ? ಅದು ಔಷಧಿಗಳು, ಔಷಧ ಹೊಡಿತೀವಿ ಸರ್. ಯಾವ ತರದ ಔಷಧಿಗಳು? ಯಾರನ್ನ ಸಂಪರ್ಕಿಸ್ತೀರಿ ನೀವು? ಕೃಷಿ ಅಧಿಕಾರಿಗಳನ್ನ ಸಂಪರ್ಕಿಸ್ತಿರೋ? ಅಂಗಡಿಯಲ್ಲಿ ಹೋಗಿ ಔಷಧಿ ತರ್ತೀರಿ? ಅಂಗಡಿಯಲ್ಲಿ ತರ್ತೀವಿ. ಅಂಗಡಿಯಲ್ಲಿ ಹೇಳಿದ್ರೆ ಅಂಗಡಿಯಲ್ಲಿ ತರ್ತೀರಿ, ಆಮೇಲೆ ಅಲ್ಲಿನ ತರ್ತೀವಿ ಸರ್, ಕೃಷಿ ಇಲಾಖೆದಾಗ ತರ್ತೀವಿ. ಸರ್ ಇದಲ್ದೆ ಮತ್ತೆ ಏನ್ ಸಮಸ್ಯೆಗಳು ಇರ್ತಾವಾಗ? ಏನಿಲ್ಲ ಸರ್, ಅದೇ ಇದ ರೋಗ ಅಷ್ಟೇ, ಕೀಡಿ ಅಷ್ಟೇ ಸರ್. ನಮ್ಮ ಇದು ಸಂಪೂರ್ಣವಾಗಿ ಮಳೆ ಆಶ್ರಿತ ಬೆಳೆ. ಮಳೆ ಅಂದ್ರೆ ಸರ್ ವಾತಾವರಣ ಗಾಳಿಗೇನು ಬೆಳಿತೈತೆ ಸರ್, ಇದು ಇಬ್ಬನಿಗೂ ಬೆಳಿತೀಗ್ರಿ ತಂಡಿಗೆ. ಸೊ ಹಾಗಾಗಿ ಚಳಿಗಾಲಕ್ಕೆ ಇದನ್ನ ಆಯ್ಕೆ ಮಾಡ್ಕೊಳ್ತಾ ಸರ್ ಆರಾಮಾಗಿ ಬಂದ್ಬಿಡ್ತಲ್ಲ ಬಂದ್ಬಿಡ್ತ ಸರ್ ಅನ್ನೋತಕ್ಕಂಥ ಕಾರಣಕ್ಕಾಗಿ ಉಳ್ಳಗಡ್ಲಿಯನ್ನ ನಿಮ್ಮಲ್ಲಿ ಜಾಸ್ತಿ ಬೆಳೀತಾ ಹೋಗ್ತಾರಂತ ಅನ್ಸುತ್ತೆ. ಸೊ ವಾತಾವರಣದ ಪೂರಕ ಇದಕ್ಕೆ ಸಹಾಯ ಆಗ್ತದೆ ಚಳಿ ವಾತಾವರಣ. ಚಳಿ ವಾತಾವರಣ ಇಬ್ಬನಿಗೇನೆ ಇದು ಬೆಳೆ ಬಂದ್ಬಿಡುತ್ತೆ ಸರ್. ಈಗ 3 ತಿಂಗಳಲ್ಲಿ ಖರ್ಚು ಏನೇನು ಬರ್ತಾರೆ ಒಂದು ಎಕರೆಗೆ ಸಾಮಾನ್ಯವಾಗಿ? ಸಾಮಾನ್ಯ ಅಂದ್ರೆ ಒಂದು 5,000 ಬರ್ತದೆ ಸರ್. ಏನೇನು ಯಾವ್ಯಾವ್ದಕ್ಕೆ? ಎಣ್ಣೆ ಹೊಡಿಯೋದ್ರಿ, ಆಮೇಲೆ ಎಲ್ಲ ಅವ್ರ ಕೂಲಿಗಾರಿಗೆ ಕೊಡೋದ್ರಿ. ಎಲ್ಲ ಕೂಲಿ ಕೆಲಸಗಳು ಏನೇನು ಇರ್ತದೆ ಇದರಲ್ಲಿ? ಅವ್ರಿಗೆ ಔಷಧ ಹೊಡಿತಾರಲ್ಲ ಸರ್, ಅವ್ರಿಗೆ ಕೊಡ್ಬೇಕಲ್ಲ. ಅಂದ್ರೆ ನೀವು ಮನೆಯವ್ರು ಯಾರು ಅದ್ರಲ್ಲಿ ತೊಡಸ್ಕೊಳ್ಳಿ? ಇಲ್ಲ ಇಲ್ಲ, ಒಂದು ಅಂದ್ರೆ ಉಳಿ ಇರ್ತೈತಲ್ಲ ಸರ್ ಕಾಲು, ಹಂಗಾಗಿ ಇದು ಮಾಡಿ ಸಮಸ್ಯೆ ಹಚ್ಚೆ ಹೊಡಿಸ್ತೇವೆ ಸರ್. ಅದು ಎಲ್ಲ ಮೈಗೆ ಹಚ್ಚಿದ್ರೆ ಒಂಥರ ಗುಳಿ ಎದ್ದು ಬಿಡ್ತಾವೆ ಸರ್. ಹೌದಾ? ಗುಳಿ. ಈಗ ಅವರು ಎಣ್ಣೆ ಹೊಡೆಯವರೆಲ್ಲ ಏನಾದರೂ ಕಾಲು ಚೀಲ ಇಂಥವ್ರು ಬಳಸ್ತಾರೆ ಹಾಕೊಳ್ತಾರೆ? ಸರಿ, ಆ ಥರದಕ್ಕೆ ಔಷಧಿ ಹೊಡೆಯೋದಕ್ಕೆ ಆಳುಗಳನ್ನು ಬಳಸ್ತೀರಿ, ಮತ್ತೆ ಕಳೆ ನಿರ್ವಹಣೆ ಮಾಡೋದಕ್ಕೆ ಏನಾದರೂ ಅಗತ್ಯ ಇರ್ತದೆ? ಕಳೆ ತೆಗಿಸ್ತೀರಿ ಸರ್. ಕಳೆ ಬರ್ತದೆ? ಬರ್ತದೆ ಸರ್. ಉಳ್ಳಾಗಡ್ಡೆ ತೆಗಿಸ್ತೀರಿ ಸರ್? ಶೇಂಗಡ ತೆಗಿಸ್ ಅಲ್ಲ, ಈ ಉಳ್ಳಗಡ್ಡೆಯಲ್ಲಿ ಉಳ್ಳಗಡ್ಡೆ ತೆಗಸಲ್ಲ ಸರ್, ಗಡ್ಡೆ ಹೊಡಿಸ್ತೀರಿ ಸರ್. ಗಡ್ಡೆ ಹೊಡಿಸಿದ್ರೆ ಏನಾಗಲ್ಲ ಸರ್, ಕಳೆ ಜಾಸ್ತಿ ಬರಲ್ಲ. ಬರಲ್ಲ ಸರ್, ಬರಲ್ಲ. ಹಾಗಾಗಿ ಕಳೆ ನಿರ್ವಹಣೆಯ ಸಮಸ್ಯೆ ಕಡಿಮೆ ಇದೆ? ಕಡಿಮೆ ಸರ್. ಇಷ್ಟು ಕೆಲಸ ಆದ್ಮೇಲೆ ಮುಂದೆ ಏನು ಕೆಲಸ ಇರಲ್ಲ? ಇರಲ್ಲ ಸರ್, ಈಗ ಲಾಸ್ಟ್ ಸರ್. 3 ತಿಂಗಳಾದ್ಮೇಲೆ ಕಟಾವಿಗೆ ಬರ್ತಾ ಇದಾವೆ? ಹ್ಞೂ ಸರ್. ಉಳ್ಳಗಡ್ಡೆ ಹೌದಲ್ವಾ? ಈಗ ನೆಕ್ಸ್ಟ್ ಫೆಬ್ರವರಿ 1st ವೀಕಿಗೆಲ್ಲ ಕಟಾವು ಮಾಡ್ತಾರೆ ಸರ್. ಅದನ್ನ ಕಟಾವು ಮಾಡುವ ವಿಧಾನ ಏನು, ಹೆಂಗೆ ಕೇಳ್ತಾರೆ ಸರ್? ಹಿಂಗ ಕೈಲಿ ಕಿತ್ತರ ಮುರಿತೀರಿ ಸರ್ ಅದನ್ನ, ಕಟ್ಟಿಗೆ ಏನಾದ್ರು ಬಂದಿದಾವ? ಮಿಷನ್ ಅಂದ್ರೆ ಮಿಷನ್ ಇದಕ್ಕೆ ಹಾಕಿಸ್ತೀರಿ ಸರ್, ನಮ್ಮ ಮಿಷನ್ ಮುರಿದ ಮೇಲೆ ಹಾಕಿಸ್ತೀರಿ? ಆಮೇಲೆ ತೆಗಿಯೋದಕ್ಕೆ ಅದಕ್ಕೆ ಮಿಷನ್? ಇಲ್ಲ ಸರ್, ತೆಗಿಯೋದಕ್ಕಿಲ್ಲ, ಕೈಲಿ ಕಿತ್ತು ಇಡ್ತು, ಗುಂಪಿ ಗುಂಪಿ ಇಟ್ಟು ಮಿಷನ್ಗೆ ಹಾಕಿಸ್ತೀವಿ. ಈ ಉಳ್ಳಗಡ್ಡೆಗೆ ಮಾರ್ಕೆಟ್ ಇಲ್ಲಿ ಸರ್ ಮುಂಡ್ರಿ ಇರ್ತೈತಿ, ತಾಳ್ಕಲ್ ಇರ್ತೈತಿ, ಎಲ್ಲ ಕಡೆ ಇರ್ತೈತಿ ಸರ್. ನೀವೆಲ್ಲ ಹೋಗಿ ಮಾರ್ತೀರಿ? ನಾವು ತಾಳ್ಕಲ್ ಮಾಡ್ತೀರಿ, ಏನ್ರಿ ಜಾಸ್ತಿ ತಾಳ್ಕಲ್ರಿ. ಏನ್ರಿ ಉಪ್ಗಡ್ಲಿಯ, ಈ ಉಳ್ಳಗಡ್ಲಿಯ ಬೆಲೆ ನಿಮ್ಮ ಅನುಭವದ ಪ್ರಕಾರ ತುಂಬಾ ಏರುಪೇರು ಆಗಿದೆಯಾ? ಜಾಸ್ತಿ ಆಗೋದು, ಕಮ್ಮಿ ಆಗೋದು? ಹಾಕತ್ ಸರ್. ಎಷ್ಟು ವ್ಯತ್ಯಾಸ ಆಗ್ತದೆ ರೇಟ್? ಒಂದು 5,000 ಬರ್ತೈತ್ರಿ, 4,800 ಬರ್ತೈತ್ರಿ. ಮುಂದ್ರಿ ಅಂದ್ರೆ ತುಂಬಾ ಅಂತರ ಏನಿಲ್ಲ? ಇಲ್ಲ ಇಲ್ಲ. ಈಗ ಟೊಮಾಟೋ ಬೆಲೆ ಒಂದೊಮ್ಮೆ ಜಾಸ್ತಿ ಬಂದ್ಬಿಡ್ತಾವೆ, ಒಮ್ಮೆ ನೆಲಕ್ಕೆ? ಇಲ್ಲ ಇಲ್ಲ ಸರ್, ಇದ್ರಲ್ಲಿ ಹಂಗೇನಾಗಲ್ಲ, ಹಂಗೇನಾಗಲ್ಲ. ಹಾಗಾಗಿ ರೈತರಿಗೆ ಒಂದು ಭರವಸೆ ಇದು. ಭರವಸೆ ಸರ್. ಹಣಕಾಸಿನಲ್ಲಿ ಅಂದ್ರೆ ಲಾಸ್ ಆಗೋದಿಲ್ಲ ಇದರಲ್ಲಿ? ಲಾಸ್ ಆಗಲ್ಲ ಸರ್, ಉಳ್ಳಗಡ್ಡೆ ಲಾಸ್. ಉಳ್ಳಗಡ್ಡೆಯಲ್ಲಿ ಲಾಸ್ ಇರತಕ್ಕಂಥದ್ದು ಈ ಕಾರಣಕ್ಕಾಗಿ ಉಳ್ಳಗಡ್ಡೆಯನ್ನ ಹೆಚ್ಚು ಅವಲಂಬಿಸ್ಕೊಳ್ತಾರೆ ಪರಿಸರದ ಕಾರಣಕ್ಕೆ, ಮತ್ತು ಬೆಲೆಯಲ್ಲಿ ಹೆಚ್ಚು ಏರುಪೇರು ಆಗೋದಿಲ್ಲ. ಒಂದು ಸೂಕ್ತವಾಗಿರ್ತಕ್ಕಂಥ ಬೆಲೆ ಸಕಾಲಕ್ಕೆ ಸಿಗ್ತದೆ ಅಂತಕ್ಕಂಥದ್ದು. ಜೊತೆಗೆ ನೀವು ಈರುಳ್ಳಿಯನ್ನೆಲ್ಲ ಬೆಳೀತಾ ಇದ್ದೀರಿ ಅಂತ ಹೇಳಿದ್ರಿ. ಈರುಳ್ಳಿ ನಿಮ್ಮ ಭಾಗದಲ್ಲಿ ಹೇಗೆ, ಅದು ಯಾವ ಸಮಯದಲ್ಲಿ ಬಿತ್ತನೆ ಮಾಡಿದ್ರೆ ಸೂಕ್ತ, ನೀವು ಯಾವ ಸಮಯದಲ್ಲಿ ಬಿತ್ತನೆ ಮಾಡ್ತಾ ಇದ್ರಿ? ಸರ್ ನಾವು ಆಗಿವುಣಿ ಮಾಡಿ ಬಿತ್ತು ಸರ್. ಎಷ್ಟು ತಿಂಗಳ ಬೆಳೆ? ಅದು 6ನೇ ತಿಂಗಳದ ಬಿತ್ತು ಸರ್. 6ನೇ ತಿಂಗಳ ಜೂನ್ ತಂದಂತ? ಜೂನ್ ಜುಲೈ ರೀ. ಇದು ಎಷ್ಟು ತಿಂಗಳ ಬೆಳೆ ಇದು? ಅದು 3 ತಿಂಗಳು ಸರ್, 3-4 ತಿಂಗಳು ಆಗತ್ತೆ ಸರ್. ಇಲ್ಲ, ನೀವು ಯಾವ್ದು ಬಿತ್ತದು ಈರುಳ್ಳಿಯಲ್ಲಿ? ಈರುಳ್ಳಿ ಬೀಜ ತಂದು ಬಿತ್ತು ಸರ್. ನೀವು ಬೀಜನ ಖಾಸಗಿ ಅಂಗಡಿಗಳಲ್ಲಿ ತರ್ತೀರಾ? ಹೊರಗಡೆ ತರ್ತೀರಾ? ಅಥವಾ ರೈತರು ಯಾರಾದ್ರೂ ಈರುಳ್ಳಿ ಬೀಜಗಳನ್ನ ಉತ್ಪಾದನೆ ಮಾಡ್ತಾ ಇರ್ತಾರೆ? ಇಲ್ಲ ಸರ್, ಹೊರಗಡೆ ತರ್ತೀವಿ ಸರ್, ಹೊರಗಡೆ ಬೇರೆ ಊರಲ್ಲಿ ತರ್ತು ಬಿತ್ತು ಸರ್. ಬೀಜಗಳು ವಿಶ್ವಾಸ ನಿಮಗೆ ಕಾನ್ಫಿಡೆಂಟ್ ಇರ್ತದೆ? ಮೋಸ ಆಗಿಲ್ಲ ಇದುವರೆಗೂ? ಇಲ್ಲ ಇಲ್ಲ ಸರ್, ಮೋಸ ಆಗಿಲ್ಲ. ಈರುಳ್ಳಿ ಕೆಲವೊಮ್ಮೆ ತುಂಬಾ ಲಾಸ್ ಆಗ್ತದೆ ಅಂತ ಹೇಳ್ತಾರೆ, ಈ ಬಾರಿ ಹೇಗಾಯ್ತು? ಲಾಸ್ ಅಂದ್ರೆ ಸರ್ ಮಳೆ ಜಾಸ್ತಿ ಆಗಿ ಲಾಸ್ ಆಗತ್ರಿ. ಹೌದಾ? ಮಳೆ ಜಾಸ್ತಿ ಇರಬಾರ್ದ್ರಿ ಸರ್, ಅದಕ್ಕೆ ಮೀಡಿಯಂ ಇದ್ರ ಏನು ಆಗಲ್ಲ ಸರ್. ಅದು ಈ ಬಾರಿ ಹೇಗೆ ಬಂದಿದೆ ನಿಮ್ದು? ಈ ಸಲ ಲಾಸ್ ಆಯ್ತು ಸರ್ ಬೆಳೆ. ಕಾರಣ? ಉಳ್ಳಾಗಡ್ಡಿ ಮಳೆ ಜಾಸ್ತಿ ಆಗಿ ಲಾಸ್ ಆಯ್ತು ಸರ್. ಉಳ್ಳಾಗಡ್ಡಿ ಲಾಸ್ ಆಯ್ತು. ಲಾಸ್ ಆಯ್ತು ಅಂದ್ರೆ ಏನ್ ಸಮಸ್ಯೆ ಆಯ್ತು? ಏನ್ ಸರ್, ಮಳೆ ಜಾಸ್ತಿ ಆಗಿ ಅದ್ರಾಗ ಕೊಳತ್ ಬಿಡ್ತೈತೆ ಸರ್. ಗಡ್ಡಿನ ಕೊಳತು? ಕೊಳತ್ ಬಿಡ್ತೈತೆ. ಎಷ್ಟು ಎಕರೆ ಈ ರೀತಿ ಸಮಸ್ಯೆ? 10 ಎಕರೆ ಹಾಕಿದಾರ ಲಾಸ್ ಆಯ್ತು ಸರ್. ವಿಮೆ ಮಾಡಿಸಿದ್ರೆ ನೀವು ಬೆಳೆ ವಿಮೆ? ಬೆಳೆ ತುಂಬೆ ಸರ್. ಈರುಳ್ಳಿದು ತುಂಬೆ ಸರ್. ಅದ್ರದ್ದು ಪರಿಹಾರ ಸಿಗುತ್ತಾ? ಅದಕ್ಕೆ ಸಿಗ್ತೈತೆ ಸರ್, ಸಿಗ್ತೈತೆ. ಅದು ಯಾವಾಗ ಅದು ಕ್ಲೇಮ್ ಆಗೋದು? ಅದು ಅಂದ್ರೆ ಅದು ನಾವು ಕೊಟ್ಟಮೇಲೆ ಒಂದು 4-5 ತಿಂಗಳು ಸಿಗ್ತೈತೆ ಸರ್. ಅವ್ರೇನಾದ್ರು ಸಮೀಕ್ಷೆ ಮಾಡ್ತಾರ ಹೀಗೆ? ಏನಿಲ್ಲ ಸರ್, ಅವ್ರು ನಾವು ಕೊಟ್ಟಮೇಲೆ ಅದು ಹಿಂಗೆ ಸಬ್ಸಿಡಿ ಅಂತ ಹೇಳಿ ಇದು ಮಾಡ್ತಾರೆ. ಲಾಸ್ ಆಗಿರೋದ್ರ ಬಗ್ಗೆ ಈಗ ವಿಮೆ ನೀವು ತಗೊಳ್ಬೇಕು ಅನ್ನೋದಾದ್ರೆ, ಇನ್ಸೂರೆನ್ಸ್ ಕಟ್ಟಿರ್ತೀರಿ, ಲಾಸ್ ಆಗಿರೋದನ್ನ ಅಲ್ಲಿ ತುಂಬಿಕೊಳ್ಬೇಕು ಅನ್ನೋದಾದ್ರೆ ನೀವು ಏನೇನು ದಾಖಲಾತಿಗಳನ್ನ ಕೊಡ್ತೀರಿ ಅಲ್ಲಿ ಸರ್? ಅದು ಆಧಾರ್ ಕಾರ್ಡ್ ಕೊಡ್ಬೇಕು ಸರ್, ಪಾಸ್ಬುಕ್ ರೀ, ಆಮೇಲೆ ಪಾಣಿ ಇರಿ ಸರ್, ಅಷ್ಟೇ ಸರ್. ಬೆಳೆ ಲಾಸ್ ಆಗಿದ್ದನ್ನೋದಕ್ಕೆ ಸಾಕ್ಷಿ ಏನಿದೆ ಇಲ್ಲ ಸರ್? ಅದು ಮತ್ತಿದನ್ನ ಕೊಟ್ಟಿರಲ್ಲ. ಯಾರು ಅಂದ್ರೆ ಅಲ್ಲಿ ಮಹಜರ್ ರಿಪೋರ್ಟ್ ಮಾಡ್ಬೇಕಾ? ವಿ ಎಗಳಾಗ್ಲಿ ಯಾರಾದ್ರಾಗ್ಲಿ ಮಾಡ್ತಾರೆ? ಮಾಡ್ತಾರೆ ಸರ್, ವಿ ಎಗಳು ಮಾಡ್ತಾರೆ ಸರ್. ಅವರೆಲ್ಲ ಮಾಡಿದ್ರೆ? ಅವರೆಲ್ಲ ಮಾಡಿದ್ರೆ ಇದು ಬರ್ತಾರೆ ಸರ್, ಇದು ಮಾಡ್ತಾರೆ ಸರ್, ಹೊಲದಾಗೆಲ್ಲ GPS ಮಾಡ್ತಾರೆ. GPS ಮಾಡ್ತಾರೆ. GPS ಮಾಡಿದಾಗ ಯಾವ್ಯಾವ ಬೆಳೆ ಏನೇನು ನಷ್ಟ ಅನ್ನೋದು, ನಾವೇನು ಬೆಳೆ ಏನು ಇರ್ತೈತಲ್ಲ ಅದನ್ನೇ ಇದು ಮಾಡ್ಬೇಕು ಸರ್, ಮತ್ತೆ ಬೇರೆ ಏನು ಮಾಡಕ್ ಬರಲ್ಲ ಸರ್. ಫಕೀರ್ಗಡ ಅವರೇ, ಈಗ ನಿಮ್ಮ ಕುಟುಂಬದ ಬಗ್ಗೆ ಹೇಳಿ. ನಿಮ್ಮ ಕೃಷಿ ಕುಟುಂಬ ನಿಮ್ದು, ಎಷ್ಟು ಜನ ಒಟ್ಟು ಮನೆಯಲ್ಲಿದ್ದೀರಿ? ಎಷ್ಟು ಜನ ಕೃಷಿಯಲ್ಲಿ ತೊಡ್ಕೊಂಡಿದ್ದೀರಿ? ಹೌದು ಸರ್, ನಾವು ಇಬ್ರು ಗಣಮಕ್ಳು ಇದೀವಿ ಸರ್. ನಾವು ಇಬ್ರು ಗಂಡ ಹೆಂಡತಿ ಇಬ್ರು ಇದೀವಿ. ಇಬ್ರು ಕೆಲಸ ಮಾಡ್ತೀರಿ? ಹ್ಞೂ ಸರ್. ಮಕ್ಕಳು? ಮಕ್ಳು ಒಬ್ಬ ಸ್ಕೂಲ್ಗೆ ಹೋಗ್ಕಂತ್ರಿ. ಇನ್ನು ಸಣ್ಣವರಿದಾರ? ದೊಡ್ಡ ಸಣ್ಣವರಿದ್ದಾರೆ. ಹಾ ಹಾ. ಈಗ ಮಕ್ಕಳಲ್ಲಿ ಕೃಷಿ ಅಂದ್ರೆ ಮಕ್ಕಳಂದ್ರೆ ಚಿಕ್ಕವ್ರು ಅಂತ ನಾನು ಹೇಳ್ತಾ ಇಲ್ಲ, ಯುವಕರಲ್ಲಿ, ನಿಮ್ಮ ಗ್ರಾಮವನ್ನೇ ಗಮನದಲ್ಲಿ ಇಟ್ಕೊಂಡು ಸುಮ್ಮನೆ ಮಾತಾಡೋದಾದ್ರೆ, ಯುವಕರಲ್ಲಿ ಕೃಷಿ ಬಗ್ಗೆ ಆಸಕ್ತಿ ಕಡಿಮೆ ಆಗ್ತಾ ಇದೆ ಅಂತ ಒಂದು ವಾದ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಡಿಮೆ ಆಗ್ತಾ ಇದೆಯಾ ಅಥವಾ ಹೇಗೆ? ಏನ್ ಸರ್, ಯುವಕರು ಸಾಲಿ ಓದ ಹುಡ್ರೆ ಇರ್ಬೋದು, ಓದ್ಲಾರ್ದವ್ರು ಇರ್ಬೋದು, ಯಾರೇ ಇರ್ಬೋದು, ಅವರಿಗೆ ಹೊಲದಲ್ಲಿ ಕೆಲಸ ಮಾಡಲು ಆಸಕ್ತಿ ಕಮ್ಮಿ ಆಗ್ತಾ ಇದೆ ಅಂತ? ಹೊಲದಲ್ಲಿ ಮಾಡೋದಲ್ಲ ಸರ್, ಸ್ಕೂಲಲ್ಲಿ ಓದ್ಬೇಕಂತ ಇರುತ್ತೆ. ಹೊಲದಲ್ಲಿ ಬಿಸಿಲಲ್ಲಿ ಮಾಡಲ್ಲ ಸರ್. ಮಾಡಲ್ಲ? ಮಾಡಲ್ಲ ಸರ್. ಅವರು ಕೃಷಿ ಕಡೆ ಬರೋದು ಕಡಿಮೆ ಆಗಿದೆ? ಕಡಿಮೆ ಸರ್. ಈಗ ನೀವು ಈಗ ಹೊಲದಲ್ಲಿ ಕೆಲಸ ಮಾಡ್ತೀರಾ, ನಿಮ್ಮ ನಂತರದಲ್ಲಿ ಮುಂದಿನ ತಲೆಮಾರು ಕೃಷಿಯಲ್ಲಿ ತೊಡಕೊಳ್ಳೋದು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಆಗುತ್ತಾ? ಕಡಿಮೆ ಆಗ ಸರ್, ಕಡಿಮೆ. ಈಗ ಮತ್ತೆ ಅನಿವಾರ್ಯವಾಗಿ ಭೂಮಿನೇ ಅಂತಿಮ ಅನ್ನೋದಾದ್ರೆ ಅವ್ರಿಗೆ ಆಸಕ್ತಿ ಬರುವಂತದ್ದು ಏನಾದ್ರೂ ಮಾಡ್ಲೇಬೇಕಲ್ಲ. ಈ ತರದ ಏನಾದ್ರೂ ಚಟುವಟಿಕೆಗಳು ನಡೀತದೆಯಾ? ಇಲ್ಲ ಸರ್, ನಡೀತದೆ. ಈಗ ನಿಮ್ಮ ಕುಟುಂಬಗಳಲ್ಲಿ ನಾಳೆ ನಿಮ್ಮ ಮಕ್ಕಳಿಗೆ ಇದು ಮುಖ್ಯ, ಈ ಕೃಷಿ ಬಗ್ಗೆ, ಕೃಷಿಯಲ್ಲಿ ತೊಡ್ಕೊಳ್ಳೋದ್ರ ಬಗ್ಗೆ ಆ ತರದ ಒಂದು ಭಾವನೆಗಳನ್ನು ಮೂಡಿಸುವಂತ ಕೆಲಸಗಳು ಆಗ್ತಾ ಇದಾವ ಹೇಗೆ? ಇಲ್ಲ ಸರ್, ಅವರು ಬೇರೆ ಓದ್ತಾರೆ ಸರ್, ಅವರು ಮೆಡಿಕಲ್ ಓದ್ತಾನ್ರಿ. ಇದನ್ನ ಐಟಿಐ ಮಾಡ್ತಾನೆ ಸರ್. ಐಟಿಐ ಮಾಡ್ತಾ ಇದ್ದಾರೆ. ಇನ್ನೊಬ್ರು ಒಬ್ಬತ್ತ ಮೆಡಿಕಲ್ ಓದ್ತಾನೆ. ಮೆಡಿಕಲ್ ಅಂದ್ರೆ MBBS? ಇಲ್ಲ ಸರ್, ಇದು ಪ್ಯಾರಾಮೆಡಿಕಲ್. ಪ್ಯಾರಾಮೆಡಿಕಲ್? ಓಹೋ. ಸೊ ಅವರು ಈಗ ಆ ತರದ ಕ್ಷೇತ್ರಗಳಲ್ಲಿ ಹೋಗ್ತಾರೆ. ಹ್ಞೂ ಸರ್. ಅವ್ರಿಗೆ ಏನಾದ್ರು ಸಣ್ಣ ಪುಟ್ಟ ಕೃಷಿಯಲ್ಲಿ ಬಂದು ನಿಮ್ ಜೊತೆ ಕೆಲಸ ಮಾಡೋದು, ಸಹಾಯ ಮಾಡೋದು? ಇಲ್ಲ ಸರ್, ಮಾಡಲ್ಲ ಸರ್. ಮಾಡೋದೇ? ಸರಿ ಸರಿ ಸರಿ, ಒಳ್ಳೇದು. ಫಕೀರ್ಗಡ ಅವರೇ, ನಮ್ಮ ಇವತ್ತಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಿಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಕೃಷಿ ಅನುಭವ ಈ ಕುರಿತು ಕೊಪ್ಪಳ ತಾಲೂಕು ಮೈನಳ್ಳಿ ಗ್ರಾಮದ ಶ್ರೀ ಫಕೀರ್ಗೌಡ ಮಾಲಿ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ರೈತ ಬಾಂಧವರೇ, ಈಗ ಕೇಳೋಣ ಕೆ ವಿಜಯಶೇಖರ್ ಅವರಿಂದ ಮಣ್ಣು ಪರೀಕ್ಷೆ ಕುರಿತು ರೈತರಿಗೆ ಸಲಹೆಗಳನ್ನ. ಮಣ್ಣಿನ ಫಲವತ್ತತೆ ಅಂದ್ರೆ ಬೆಳೆಗೆ ಬೇಕಾಗಂತ ಪೋಷಕಾಂಶಗಳು ಬೆಳೆಗೆ ವಧು ರೂಪದಲ್ಲಿ ಯಾವ ಮಣ್ಣು ಇರುತ್ತೆ ಆ ಮಣ್ಣನ್ನು ನಾವು ಫಲವತ್ತತೆ ಅಂತ ಕರಿತೀವಿ. ನಾವು ಸಾಕಷ್ಟು ಸಲ ನಾವು ಮಣ್ಣಿಗೆ ಆ ಗೊಬ್ಬರ ಹಾಕಿದ್ವಿ, ಈ ಗೊಬ್ಬರ ಹಾಕಿದ್ವಿ, ನಮ್ದು ಸಾಕಷ್ಟು ಫಲವತ್ತತೆ ಅಂತ ನಾವು ಹೇಳ್ತೀವಿ, ಅದು ತಪ್ಪು. ಮಣ್ಣಲ್ಲಿ ಪೋಷಕಾಂಶಗಳಿದ್ದರೆ ಸಹ ಬೆಳಿಗ್ಗೆ ಸಿಗಂತ ರೂಪದಲ್ಲಿರಬೇಕು. ಯಾವಾಗ ಒದಗು ರೂಪದಲ್ಲಿ ಆ ಮಣ್ಣು ಒದಗಿಸ್ತದೆ ಆ ಮಣ್ಣನ್ನು ಮಣ್ಣಿನ ಫಲವತ್ತತೆ ಅಂತೇಳಿ ನಾವು ಕರಿತೀವಿ. ಕೆಲವೊಂದು ವಿಧಾನಗಳನ್ನು ಅನುಸರಿಸಿದಾಗ ಮಾತ್ರ ಮಣ್ಣಿನ ಫಲವತ್ತತೆ ನಾವು ಕಾಯ್ದಿಟ್ಕೋಬಹುದು. ಸಾವಯವ ಗೊಬ್ಬರ ಹಾಕಬೇಕು, ಮತ್ತು ಮಣ್ಣಿನ ಪರೀಕ್ಷೆ ಮಾಡಬೇಕು, ಬೆಳೆ ಪರಿವರ್ತನೆ ಮಾಡಬೇಕು, ಸರಿ ಪ್ರಮಾಣದಲ್ಲಿ ನಾವು ಶಿಫಾರಸು ಗೊಬ್ಬರಗಳನ್ನು ಹಾಕಬೇಕು. ಮಣ್ಣಿನಲ್ಲಿ 35 ಪೋಷಕಾಂಶಗಳು ಇರ್ತವೆ. ಆ 35 ಪೋಷಕಾಂಶಗಳು ಅವಶ್ಯಗಳು ಇರುತ್ತೆ, ಆದರೆ ಬೆಳಿಗ್ಗೆ ಬೇಕಾಗಂಥ ಪೋಷಕಾಂಶಗಳು 16 ಪೋಷಕಾಂಶಗಳು. 16 ಪೋಷಕಾಂಶಗಳು ಏನದವ, ಯಾವ ಪೋಷಕಾಂಶಗಳು ನಮ್ಮ ಮಣ್ಣಿನಲ್ಲಿದೆ, ಇದ್ರ ಬಗ್ಗೆ ನಾವು ಜಾಗೃತಿ ವಹಿಸಿಕೊಂಡು ನಾ ಮಾಡಿದ್ದಾದರೆ ನಮ್ಮ ಮಣ್ಣಿನ ಫಲವತ್ತತೆನೂ ನಾವು ಕಾಪಾಡ್ಕೊಳ್ಳೋಕ್ಕೂ ಅನುಕೂಲ ಆಗುತ್ತೆ. ಈಗ ಮಣ್ಣು ಪರೀಕ್ಷೆಯಿಂದ ಪ್ರಯೋಜನಗಳು ಏನಂತಂದರೆ ಮಣ್ಣಿನ ಒಂದು ಫಲವತ್ತತೆ ಕಾಪಾಡ್ಕೋಬಹುದು, ನಾವು ಬೆಳಿಗ್ಗೆ ಬೇಕಾದಂಥ ಪೋಷಕಾಂಶಗಳನ್ನು ಶಿಫಾರಸು ರೀತಿಯಲ್ಲಿ ನಾವು ಕೊಡಬಹುದು. ಮತ್ತು ಈಗ ನಾವು ಯಾವುದೇ ಒಂದು ಬೆಳಿಗ್ಗೆ ನಾವು ಶಿಫಾರಸು ಮಾಡಿರ್ತೀವಿ, ಆ ಶಿಫಾರಸು ಮಾಡಿದ ಪ್ರಕಾರ ನಾವು ಮಣ್ಣು ಪರೀಕ್ಷೆದ ಆಧಾರದ ಮೇಲೆ ನಾವು ಕೊಟ್ಟರೆ ನಮ್ಮ ಭೂಮಿ ಫಲವತ್ತತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಬೆಳೆಗಳಿಗೆ ಯಾವ ಗೊಬ್ಬರಗಳು ಕೊಡಬೇಕು, ಮಣ್ಣಿನಲ್ಲಿ ಯಾವ ಪೋಷಕಾಂಶ ಕಡಿಮೆ ಇದೆ, ಯಾವ ಪೋಷಕಾಂಶ ಕಡಿಮೆ ಇರೋದಕ್ಕೆ ಅದು ಹೆಚ್ಚಿನ ಪ್ರಮಾಣದಲ್ಲಿ ಕೊಡಬೇಕು ಬೇಡೋ, ಮತ್ತು ಅದ್ರ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ. ನಮ್ಮ ಜಮೀನಿನಲ್ಲಿ ಯಾವ ಬೆಳೆ ಬೆಳಿಬಹುದು, ಯಾವುದು ಸೂಕ್ತ ಇದೆ ಮಾಹಿತಿ ಗೊತ್ತಾಗುತ್ತೆ. ನಮ್ಮ ಮಣ್ಣಿನ ಒಂದು ಪರಿಸ್ಥಿತಿ ಯಾವ ರೀತಿ ಇದೆ, ಮಣ್ಣು ಸಮಸ್ಯಾತ್ಮಕ ಆಗಿದೆಯೋ, ಮತ್ತು ಮಣ್ಣಿನ ರಾಸಾಯನಿಕ ಗುಣತರಗಳು ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ. ಮಣ್ಣಿನ ಮಾದರಿ ತಗೋಬೇಕಾದ್ರೆ ಮೊದಲನೇದಾಗಿ ನಾವು ಹಿಂಗಾರು ಬೆಳೆ ಕಟಾವು ಆದಮೇಲೆ ನಮ್ಮ ಮಣ್ಣು ಮಾದರಿ ತಗೋಬೇಕು. ನಮ್ಮ ಜಮೀನನ್ನು ಫಿಸಿಕಲ್ ಅಪಿಯರೆನ್ಸ್ ಭೌತಿಕವಾಗಿ ನಾವು ಅಬ್ಸರ್ವ್ ಮಾಡಬೇಕು. ಜಮೀನು ಯಾವ ರೀತಿ ಇದೆ, ಎಲ್ಲಿ ಇಳುವರಿ ಕೊಡುತ್ತೆ, ಎಲ್ಲಿ ಇಳುವರಿ ಕೊಡೋದಿಲ್ಲ, ಜೌಗಿದೆ, ಯಾವುದು ಸವಳಿದೆ, ಕಪ್ಪು ಮಣ್ಣಿದೆ, ಕೆಂಪು ಮಣ್ಣಿದೆ, ಇವೆಲ್ಲ ನಾವು ನೋಡಿಕೊಂಡು ಮಣ್ಣಿನ ಒಂದು ಗುಣಮಟ್ಟ ತಕ್ಕಂತೆ ನಾವು ಮಣ್ಣು ಮಾದರಿಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಒಂದು ವೇಳೆ ಕೆಂಪು ಮಣ್ಣಿದ್ರೆ ಕೆಂಪು ಮಣ್ಣು ಒಂದು 5 ಎಕರೆ ಇದ್ದರೂ ಅದ್ರ ಒಂದು ರೆಪ್ರೆಸೆಂಟೇಟಿವ್ ಪ್ರಾತಿನಿಧಿಕ ಮಣ್ಣಂತೇಳಿ ನಾವು ಗುರುತಿಸ್ಬೇಕು. ಅಲ್ಲಿ ಒಂದು ಮಾದರಿ ತೆಗೆದು ಒಂದು 15 ಉಪ ಮಾದರಿ ತಗೊಂಡು ಒಂದು ಮಾದರಿ ಮಾಡಬೇಕಾಗತ್ತೆ. ಕೆಂಪು ಮಣ್ಣಿದ್ದಲ್ಲಿ ಇದೇ ಥರ ಮಾಡಬೇಕು, ಉಸುಕು ಮಣ್ಣಿದ್ದಲ್ಲಿ ಇದೇ ಥರ ಮಾಡಬೇಕು. ಮಣ್ಣು ಮಾದರಿ ಮಾಡಬೇಕಂದ್ರೆ ಸುಕ್ಕು ಮಣ್ಣು, ಕಪ್ಪು ಮಣ್ಣು, ಕೆಂಪು ಮಣ್ಣು ಎಲ್ಲ ಕೂಡಿ ಮಣ್ಣು ಮಾದರಿ ತಗೋಬಾರದು. ಭೌತಿಕ ಗುಣಗಳು ಏನದವ ಆ ಒಂದು ಆಧಾರದ ಮೇಲೆ ಕೆಂಪು ಮಣ್ಣಿದ್ದೆ ಕೆಂಪು ಮಣ್ಣಿದ್ದೆ ಒಂದು ರೆಪ್ರೆಸೆಂಟೇಟಿವ್ ಮಣ್ಣು ತಗೋಬೇಕು, ಕಪ್ಪು ಮಣ್ಣಿದ್ದೆ ಕಪ್ಪು ಮಣ್ಣು ತಗೋಬೇಕು. ಅದ್ರ ಜೊತೆಗೆ 15 ಉಪ ಮಾದರಿಗಳನ್ನು ತಗೊಂಡು ಮಣ್ಣು ಮಾದರಿ ಮಣ್ಣು ಮಾಡಬೇಕು. ಮಣ್ಣು ಮಾದರಿ ತಗೋಬೇಕಾದ್ರೆ ಯಾವಾಗ ಬೇಕಾದ್ರೆ ಮಣ್ಣು ಮಾದರಿ ತೆಗೆದುಕೊಳ್ಳೋಕೆ ಬರಲ್ಲ, ಅದು ಹಿಂಗಾರು ಬೆಳೆ ಕಟಾವು ಆಗಿರ್ಬೇಕು. ನಾವು ಗೊಬ್ಬರ ಹಾಕೋಕ್ಕಿಂತ ಮೊದಲು ಮಣ್ಣು ಮಾದರಿ ತಗೋಬೇಕು. ಒಂದು ವೇಳೆ ನಾವು ಗೊಬ್ಬರ ಹಾಕಿ ಆದರೆ 3 ತಿಂಗಳ ನಂತರ ಮಣ್ಣು ಮಾದರಿ ತಗೋಬೇಕು. ಒಂದು ವೇಳೆ ಬೆಳೆ ಇತ್ತಪ್ಪ ಅಂತಂದರೆ ಸಾಲ ಮಧ್ಯದೊಳಗೆ ಮಣ್ಣು ಮಾದರಿ ತಗೋಬೇಕು. ಈಗ ಕೆಲವೊಂದು ನಾವು ವಾರ್ಷಿಕ ಬೆಳೆಗಳನ್ನ ಹಾಕೋತೀವಿ, ಮೆಣಸಿನಕಾಯಿ, ಹತ್ತಿ, ಮತ್ತು ತೋಟಗಾರಿಕೆ ಬೆಳೆಗಳನ್ನ ಬೆಳಿತೀವಿ. ಈಗ ಏನೋ ಒಂದು ಯಾವುದೋ ಒಂದು ಕಾರಣದಿಂದ ಮಣ್ಣು ಮಾದರಿನ ತೆಗೆದುಕೋಬೇಕಾಗತ್ತೆ. ಅಂಥ ಸಂದರ್ಭದಾಗ ಸಾಲ ಮಧ್ಯೆ ತಗೋಬೇಕು. ಕೆಲವೊಂದು ನಾವು ಗೊಬ್ಬರ ಒಂದು ಕಡೆ ಗುಂಪು ಹಾಕಿರ್ತೀವಿ, ಅಲ್ಲಿ ಮಣ್ಣು ಮಾದರಿ ತಗೋಬಾರ್ದು. ಮತ್ತು ಮರದ ಕೆಳಗೆ ಆಮೇಲೆ ಒಡ್ಡಿನ ಕೆಳಗೆ ಮಣ್ಣು ಮಾದರಿ ತಗೋಬಾರ್ದು. ಒಂದು ಶುಭ್ರವಾದ ಪಾಲಿಥಿನ್ ಶೀಟ್ ಅಂತ ಸಿಗ್ತಾವ, ಆ ಪಾಲಿಥಿನ್ ಶೀಟ್ನಲ್ಲಿ ಬಟ್ಟೆ ಚೀಲದಲ್ಲಿ ಮಣ್ಣು ಮಾದರಿ ತಗೋಬೇಕು. ಅವಸರದಲ್ಲಿ ನಾವು ಏನು ಮಾಡ್ತೀವಿ, ಗೊಬ್ಬರ ಚೀಲದಾಗ ತಗೋತೀವಿ, ಮನೆಯಲ್ಲಿ ಇದ್ದಂಥ ಒಂದು ಪ್ಲಾಸ್ಟಿಕ್ ಚೀಲದಾಗ ಅಂತ ಇದ್ರೊಳಗೆ ಮಣ್ಣು ಮಾದರಿ ತಗೋತೀವಿ. ಈ ಥರ ತಗೊಂಡ್ರೆ ಏನಾಗುತ್ತೆ, ಮಣ್ಣು ಮಾದರಿ ಫಲಿತಾಂಶ ಸರಿಯಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಸರಿಯಾಗಿ ಮಣ್ಣು ಮಾದರಿ ತೆಗೆದುಕೊಳ್ಳೋಕ್ಕಿಂತ ಮೊದಲೇ ಸಂಬಂಧಪಟ್ಟ ಅಧಿಕಾರಿಯವ್ರನ್ನ ಅಥವಾ ಸಂಬಂಧಪಟ್ಟ ವಿಜ್ಞಾನಿಯವ್ರನ್ನ ವಿಚಾರಿಸಿ ನಿಮ್ಮ ಮಣ್ಣು ಮಾದರಿ ತೆಗೆದುಕೋಬೇಕು. ಇದುವರೆಗೆ ಕೆ ವಿಜಯಶೇಖರ್ ಅವರಿಂದ ಮಣ್ಣು ಪರೀಕ್ಷೆ ಕುರಿತು ರೈತರಿಗೆ ಸಲಹೆಗಳನ್ನು ಕೇಳಿದಿರಿ. ಈಗ ಕೇಳೋಣ ಕೃಷಿ ಗೀತೆಗಳನ್ನು. ಅದಕ್ಕೂ ಮುಂಚೆ ಒಂದು ಚಿಕ್ಕ ಜಾಹೀರಾತು. ಏನೇ, ನಾನು ನಮ್ಮ ಈ ವ್ಯಾಪಾರನ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡ್ರಿ, ನಿಮ್ಮನ್ನ ತಡೆದವ್ರು ಯಾರೋ? ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರು ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ನಾನಿಲ್ವಾ ನನ್ನಿಂದ? ಹೇಳು ಹೇಳು, ಏನ್ ನಿನ್ನಿಂದ ಆಗತ್ತ? ಅದ ಹಾಗೆ ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ. ಸರಿಯಮ್ಮ, ಅದರಿಂದ ನನಗೇನ್ ಲಾಭ ಅಂತ? ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತ್ ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು. ಸರಿ, ಹಾಗಾದ್ರೆ ಅದನ್ನು ನೀನೇ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹೇಗೆ ಸಂಪರ್ಕಿಸಬೇಕು ಅಂತ. ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ? ಬರ್ಕೋತೀನಿ. 8700001 ಇರೋ ಒಂದ್ ನಿಮಿಷ, ಈಗಲೇ ಫೋನ್ ಮಾಡ್ಬಿಡ್ತೀನಿ. 8700001 4242 ಅಷ್ಟೇ ಸುಲಭ. ಆತ್ಮೀಯರೇ, ನಿಮ್ಮ ಬಾನುಲಿಯಲ್ಲಿ ಕೊಂಚ ಮೋಜು ಕೊಂಚ ಮಸ್ತಿಯೊಂದಿಗೆ ಬುದ್ಧಿಗೆ ಚುರುಕು ಮುಟ್ಟಿಸುವ ನವನವೀನ ಆಟ ಆಟ ಹುಡುಗಾಟ

ಸರಿ ಸರಿ ಸ ಸರಿ ಸ ಸರಿ ಸರಿ ದ ಮ ಪ ದ ನಿ ಸರಿ ಸರಿ ದ ಪ ಸರಿ ದ ಪ ಮ ಗ ರಿ ಸ ಸರಿ ಗ ಮ ಪ ದ ನಿ ಸ ಸ ಧನಿ ಸರಿ ಗರಿ ಸರಿ ಸರಿ ಸರಿ ದ ಪ ಮ ಪ ದ ನಿ ಸರಿ ಸ ಸರಿ ಸ ಸರಿ ಸನಿ ದ ಪ ಮ ಪ ದ ನಿ ಸರಿ ಸನಿ ದ ಪ ಸನಿ ದ ಪ ಮ ಗ ರಿ ಸ ಸರಿ ಗ ಮ ಪ ದ ನಿ ಸ ಸ ಧನಿ ಸರಿ ಗರಿ ಸರಿ ಸರಿ ದ ಪ ಮ ಪ ದ ನಿ ಸರಿ ಗರಿ ಸರಿ ಸರಿ ಸನಿ ದ ಪ ಮ ಪ ದ ನಿ ಸರಿ ಸ ಸರಿ ಸ ಸರಿ ಸನಿ ದ ಪ ಮ ಪ ದ ನಿ ಸರಿ ಸನಿ ದ ಪ ಸನಿ ದ ಪ ಮ ಗ ರಿ ಸ ಸರಿ ಗ ಮ ಪ ದ ನಿ ಸ ಸ ಧನಿ ಸರಿ ಗ ಮ ಪ ಮ ಗ ಮ ಗ ರಿ ಸರಿ ಧನಿ ಧನಿ ಸರಿ ಗ ಮ ಗ ರಿ ಸರಿ ಸನಿ ದ ಪ ಮ ಪ ದ ನಿ ಸರಿ ಗರಿ ಸರಿ ಸರಿ ಸನಿ ದ ಪ ಮ ಪ ದ ನಿ ಸರಿ ಸ ಸರಿ ಸ ಸರಿ ಸನಿ ದ ಪ ಮ ಪ ದ ನಿ ಸರಿ ಸನಿ ದ ಪ ಸನಿ ದ ಪ ಮ ಗ ರಿ ಸ ಸರಿ ಗ ಮ ಪ ದ ನಿ ಸ ಸ ಸರಿ ಗ ಮ ಪ ದ ನಿ ಸ ಸ ಮಣ್ಣಿಂದ ಕಾಯ ಮಣ್ಣಿಂದ ಇನ್ನು ಹೊತ್ತಾಯ್ತು ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಗ್ರಾಮಾಂತರಂಗವನ್ನು ಇಲ್ಲಿಗೆ ಮುಗಿಸೋಣಂತೆ. ನಾಳಿನ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ಭೇಟಿ. ಅದುವರೆಗೂ ಶರಣು ಶರಣಾರ್ಥಿಗಳು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ.